ಋಷಿ ಅದನ್ನು ಇಲ್ಲ ಇನ್ನೇನು ಮಾಡುದು ಚಕ್ರಾಯಣ ವಿಶಸ್ತಿ ಇಲ್ಲ ಹಾಗಾಗಿ ಬೇರೆ ಯಾರಾದ್ರೂ ಕರೀರಿ ಅಂತ ಹೇಳಿದ ನಾನು ಬೇರೆ ಮೂರು ದಿನ ಪುರೋಹಿತರು ಬಂದು ಕೂತಿದ್ದಾರೆ ಭಗವತೋ ಅನಿತ್ಯ ಎಂದ ಕೃಷ್ಣ ಈಗ ಭಗವಾನ್ ದೇವತೆ ಸರ್ವೈಯ ಅರ್ಥರಿಗೆ ಇಂತ ಬಂದ್ಬಿಟ್ರೆ ತಲ ಬಯಸ್ಕೊಂಡ್ವಿ ಮೂರ್ತಿ ನಮ್ಮ ಸಾಮವೇದದ ಋತ್ವಿಕಗಳ ಕೆಲಸವನ್ನ ಭಗವಾನ್ ಸ್ವೇವ ಮುಂಚಿನ ತಲೆ ವಹಿಸ್ಕೊಂಡು ಸರ್ವೈಹಿ ಅರ್ಥರಿಕೆ ಕ್ರಿಯಾಪದ ಇಲ್ಲ ಅಂದ್ರೆ ಒಂಥರ ಗೊಂದಲ ಈ ವಾಕ್ಯದಲ್ಲಿ ವೇದಕಾಲದ ಸಂಸ್ಕೃತದ ಚಂದವೇ ಚಂದ ನೀವೇ ಎಲ್ಲ ಈ ಕೆಲಸಗಳನ್ನು ಒಟ್ಟಾಗಿ ನಡೆಸಿಬಿಟ್ಟ ಸರ್ವೈಹಿ ಅರ್ಥರಿಕೆ ಈ ಎಲ್ಲಾ ಪೌರೋಹಿತ್ಯದ ಕ್ರಿಯೆಗಳಿಂದ ತನ್ನ ಕ್ರಿಯೆಗಳಿಗಾಗಿ ತಮ್ಮನ್ನೇ ಆರಿಸಿದ್ದೇನೆ ಅಂತ ಹೇಳಲಿಲ್ಲ ಆ ಕೇಳುವಾಗ ಅವನಿಗೆ ಗೊಂದಲ ಏನಂದ್ರೆ ಇವರನ್ನೇನು ಮಾಡೋದು ಈಗ ಇಬ್ಬರು ಹೋಯ್ತು ಚಿಟ್ಟಿ ಹೇಳ್ತಾರೆ ಗೊತ್ತಿಲ್ಲ ಏನು ಅದ್ರ ಸಿಟ್ಟು ಉಂಟವ್ರಿ ನನಗೇನು ಗೊತ್ತಿಲ್ಲ ನನ್ನ ಕರೀಲಿದ್ದು ಅವನನ್ನು ಓವರಿ ಯಾಕೆ ಮಾಡಿ ನಾನು ಸಿಟ್ಟಿ ಹೇಳ್ತಾರೆ ಈ ಸಿಟ್ಟಿ ಹೇಳೋಕೆ ಬರುತ್ತೆ ಅಲ್ಲಿಗೆ ನಿಮ್ಮನ್ನ ಆರಿಸಿದ್ದೇನೆ ಅಂತ ಹೇಳುವ ನಿಮ್ಮಂತೆ ಹೇಳಿ ಅಲ್ಲಿ ನಿಲ್ಲಿಸ್ಬಿಡ್ತಾರೆ ಆರಿಸಿದ್ದೇನೆ ಅಂತ ಹೇಳಿದ್ರೆ ಅಂದ್ರೆ ಗೊತ್ತಲ್ಲ ಅವ್ರಿಗೆ ಆರಿಸ್ಬೇಕು ಅಥವಾ ಇವ್ರು ಗೋಪ ಕೇಳಿದ್ದಾರೋ ಎಂತ ಮಾಡೋದು ಅಂತ ಗೊತ್ತಿಲ್ಲ ಅಂದ್ರೆ ಅವರು ಒಂಥರ ದೂರ ಕೂತಿದ್ದಾರೆ ಹೇಳಿ ಆದ್ರೂ ಅವ್ರು ಏನ್ ಮಾಡ್ಬೇಕು ಅಂತ ಈ ಗೊಂದಲದಲ್ಲಿ ಅವನ ಮನಸ್ಸಿನ ಗೊತ್ತಲ ಕ್ರಿಯಾಪದ ಇಲ್ಲದ ಅರ್ಥವಾಕ್ಯದಲ್ಲಿ ಯಾವಾಗಲೂ ಅನ್ಫಿನಿಷ್ಡ್ ಸೆಂಟೆನ್ಸ್ ಅನ್ನೋದು ಮನುಷ್ಯನ ಮನಸ್ಸಿನ ಗೊಂದಲವನ್ನು ಹೇಳುತ್ತೆ ಎಲ್ಲಾ ಪೌರೋಹಿತ್ಯದ ಕ್ರಿಯೆಗಳಿಗೂ ನಿಮ್ಮನ್ನೇ ಅಂತ ನಿಮ್ಮನ್ನೇ ಆರಿಸಿದ್ದೆ ಕೂಡ ತಿಳಿಸ್ಬಿಟ್ಟಂತೆ ಭಗವಾನ್ ಸ್ತ್ರೀಯೇ ಸರ್ವೈಹಿ ಆರ್ತಿಜೀಹಿ ಇವರು ಅಷ್ಟು ಹೇಳಿದ್ದೆ ಆಯ್ತಪ್ಪ ನಾನೇ ಎಲ್ಲ ಪೌರೋಹಿತ್ಯ ಮಾಡಿದೆ ನನಗೆ ಅಧಿಕಾರ ಬಂತು ಕಲಿಸಿ ಏತೇ ಸಮತಿ ಸೃಷ್ಟ ಸ್ತೋತ ಒಂದು ಕೆಲಸ ನಿನ್ಗೆ ಸಮಸ್ಯೆ ಇಲ್ಲ ಈಗ ನಿನ್ ಪಾಪ ಅವರು ಬಂದವ್ರು ಏನು ಮಾಡೋದು ಅಂತ ನೀವು ಗಾಬರಿ ಆಗಿದೆ ಅಲ್ವಾ ಕುಶಕ್ತಿ ಚಾಕರ ಹೇಳ್ತಾನೆ ಅಬ್ಸರ್ವ್ ಮಾಡ್ತಾರೆ ಓ ಇಬ್ಬರು ಅಂತ ಏನು ಮಾಡೋದು ಅವ್ರು ಹೇಳ್ತಾರೆ ಹಾಗಾದ್ರೆ ಒಂದು ಕೆಲಸ ಮಾಡೋರು ಈಗ ನಾನು ಚೀಫ್ ಆಗ್ತೇನೆ ಚೀಫ್ ಆದ್ರೆ ನನ್ನ ಪರವಾಗಿ ಕೆಲಸ ಮಾಡ್ತಕ್ಕವ್ರು ಬೇರೆ ಜನ ಬೇಕಲ್ವ ನಾಲ್ಕು ಜನ ಬೇಕಲ್ಲ ಅವ್ರಿಗೆ ಇವಾಗ ನಾಲ್ಕು ಜನರಲ್ಲಿ ಉದ್ಘಾತ ನಾನು ಆಗ್ಬೇಕು ಅಂತ ಕೇಳುದು ಬೇಡ ಅವರೇ ಉದ್ಘಾತನ ಆಗ ಕೆಲವೊಬ್ರು ಬಂದಿದ್ದಾರಲ್ಲ ಅವರು ಏತೇ ಸಮತಿ ಸೃಷ್ಟಾಹ ಸ್ತೋತ ಏತೇವ ಇವರೇ ಸಮತಿ ಸೃಷ್ಟಾಹ ಅಂದ್ರೆ ನನ್ನಿಂದ ಅನುಮತಿ ಪಡೆದು ನಾನೇ ಪ್ರಧಾನ ಆದ್ರೆ ನೀವು ಕರೆದವರೇ ಮಾಡಲಿ ಕೆಲಸ ಏತೇ ಸಮತಿ ಸೃಷ್ಟಾಹ ಅಂದ್ರೆ ಸ್ಯಾಂಕ್ಷನ್ ಬೈ ಮೀ ನನ್ನ ಅನುಮತಿ ನನ್ನ ಒಪ್ಪಿಗೆ ಕೊಡ್ತೇನೆ ಅನುಮತಿ ಕೊಡ್ತೇನೆ ನನ್ನಿಂದ ಆದೇಶ ಪಡೆದು ಅವರೇ ಸ್ತೋತ ಸ್ತೋತ್ರ ಮಾಡಲಿ ದಾನ ಮಾಡಲಿ ಅಂದ್ರೆ ಒಂದು ಕಂಡೀಷನ್ ಏನು ಯತ್ತು ಏಕೇಭ್ಯ ಜನಂ ಧನಂ ದದ್ಯಾಹ ಯಾವತ್ತು ಏಕೇಭ್ಯ ಧನಂ ದದ್ಯಾಹ ತಾವತ್ ನಮ್ಮ ಧನಂ ದದ್ಯಾಹ ತಾವತ್ ನಮ್ಮ ದದ್ಯಾಹ ಒಂದೇ ಒಂದು ಏನಂದ್ರೆ ಈಗ ಈ ನಾಲ್ಕು ಜನ ಪುರೋಹಿತರಿಗೆ ಎಷ್ಟೆಷ್ಟು ಸಂಭಾವನೆ ಕೊಡ್ತೀನಿ ಇಲ್ಲ ಅವರೇ ಮಾಡೋದು ನಾನೇನು ಮಾಡೋದಿಲ್ಲ ಮತ್ತೆ ಕಂಡೀಷನ್ ಏನಂದ್ರೆ ಅವರಿಗೆ ಮಾಡಲಿಕ್ಕೆ ಪರ್ಮಿಷನ್ ಕೊಡಬೇಕಾಗಿದ್ರೆ ಅವರಿಗೆ ಸಂಭಾವನೆ ಸಂಸರ್ಗೂ ಕೊಡಬೇಕು ಅಷ್ಟೇ ನೀನು ಅವರಿಗೆ ನಾಲ್ಕು ಜನರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಸಾವಿರ ರೂಪಾಯಿ ಕೊಡ್ತೀಯೋ ಅವರಿಗೆ ನಾಲ್ಕು ಜನರಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡಬೇಕು ನನಗೆ ನಾಲ್ಕು ಸಾವಿರ ರೂಪಾಯಿ ನಾನು ನಮ್ಮ ಲೌಕಿಕವಾದ ಭಾಷೆ ಹೇಳಿದೆ ಅಲ್ಲಿ ರೂಪಾಯಿ ರೂಪಾಯಿ ನಾಣ್ಯ ಅಲ್ಲಿ ಇರಲಿಲ್ಲ ಆ ಕಾಲದಲ್ಲಿ ಇದ್ದದ್ದು ಚಿನ್ನದ ನಾಣ್ಯಗಳು ನಾವು ಈಗ ಪವನ್ ಅಂತ ಹೇಳ್ತಿದ್ದೆವು ಸಾವಿರ ಚಿನ್ನದ ನಾಣ್ಯಗಳು ಚಿನ್ನದ ಗಟ್ಟಿಗಳನ್ನು ಕೊಡ್ತಿದ್ರೆ ಹಿಂದೆ ಚಿನ್ನ ಬೆಳ್ಳಿಯ ನಾಣ್ಯಗಳನ್ನು ಕೊಡ್ತಿದ್ದೆ ಅಂತ ನೀನು ಅವರಿಗೆ ಯಾವತ್ತು ಏಕೇಭ್ಯ ಜನಂ ದದ್ಯಾಹ ಇವರಿಗೆ ಎಷ್ಟೆಷ್ಟು ಹಣ ಕೊಡ್ತೀಯೋ ತಾವ್ ಮಮ ದದ್ಯ ಇದರಲ್ಲೊಂದು ವಿಚಿತ್ರ ಇದೆ ಅಲ್ಲಿ ಪ್ರಯೋಗದಲ್ಲಿ ಒಂದು ವಿಚಿತ್ರ ಇದೆ ಇದನ್ನು ಗಮನಿಸಿದ್ರೆ ಬಹಳ ವಿಸ್ಮಯ ಅನಿಸ್ತದೆ ಅವರಿಗೋಸ್ಕರ ಎಷ್ಟು ಕೊಡ್ತೀಯೋ ಅಲ್ಲಿ ಚತುರ್ಥಿಗೆ ಏಕೇಭ್ಯ ಅವರಿಗಾಗಿ ಎಷ್ಟು ಕೊಡ್ತೀಯೋ ಅಷ್ಟು ನನಗೆ ಕೊಡು ನನಗಾಗಿ ಇದೆ ನನಗೆ ಮಮ ಷಷ್ಠಿ ಇದೆ ಅವರಿಗೆ ಕೊಡುವುದಕ್ಕೆ ಚತುರ್ಥಿ ಇದೆ ನನಗೆ ಅನ್ನುವಲ್ಲಿ ಷಷ್ಠಿ ಇದೆ ಈ ಸಂಸ್ಕೃತದಲ್ಲಿ ಇದಕ್ಕೆ ವ್ಯತ್ಯಾಸ ಇದೆ ಅವರಿಗಾಗಿ ಕೊಡುವುದು ಮತ್ತು ಅವರಿಗೆ ಕೊಡುವುದು ಅನ್ನೋದು ವ್ಯತ್ಯಾಸ ಇದೆ ಈಗ ನಾವು ಬುಡಬಡಿಕೆಯಾಗ ಬರ್ತಾರೆ ಹಾಲು ಕಟ್ಟಿ ದರ್ಶನ ಬರಗಾದ ಬಂದು ಹಕ್ಕಿ ಬಂದು ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಒಳ್ಳೆಯದಾಗುವುದಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಅವರು ಹಕ್ಕಿ ಹೇಳಿಬಿಟ್ಟರೆ ಅವರಿಗೆ ನಮ್ಮ ನೀವು ಶೀಲ ಗೊತ್ತಾಗ್ಬಿಟ್ಟರೆ ಏನಿಗೆ ಹೇಳಬೇಕು ಅವ್ರು ಶೀಲ ಕೊಡಿ ಕೊಡ್ತೇವೆ ಅದು ಅವನಿಗಾಗಿ ಕೊಡುದು ಅದನ್ನ ಮತ್ತೆ ವಾಪಸ್ ಕೊಡೋದಿಲ್ಲ ನಾವು ದೋಪಿಗೆ ಬಟ್ಟೆ ಕೊಡ್ತೇವೆ ಅದು ಅವನಿಗೆ ಕೊಡುದಲ್ಲ ನಮಗಾಗಿ ಅವಧಿಗೆ ಡಿಫರೆಂಟ್ ಆಗುತ್ತೆ ನೋಡಿ. ಅವಧಿಗೆ ಗೋಧಿಗೆ ಬಟ್ಟೆ ಕೊಡೋದು, ಗೋಧಿ ಆಗಿ ಅಲ್ಲ ನಮಗಾಗಿ. ನಾಳೆ ವಾಪಸ್ ಕೊಡದಿದ್ರೆ ನಿನ್ನೆ ಕೊಟ್ಟ ಬಟ್ಟೆ ಏನಾಯ್ತು ಅಂತ ಕೇಳ್ತೇವೆ. ಹುಡುಗುಡಿಕೆ ಅವರಿಗೆ ಅವನಿಗಾಗಿ ಅವನ ಹೆಂಡತಿ ಮಗಳಿಗೆ ವಾಪಸ್ ಕೇಳಲಿಕ್ಕಿಲ್ಲ. ಅದರಿಂದ ಅಲ್ಲಿ ಚತುರ್ಥಿ ಭಿಕ್ಷುಕನಿಗೆ ಭಿಕ್ಷೆ ಕೊಡುವುದು, ಭಿಕ್ಷುಕನಿಗೋಸ್ಕರ ರಜಕಸ್ಯ ವಸ್ತ್ರದ ದೋಧಿಗೆ ಬಟ್ಟೆ ಕೊಡುದು ದೋಧಿಗೋಸ್ಕರ ಅದು ನಮಗದು ಎಲ್ಲಿ ಹೇಳಿದಂದ್ರೆ ಆ ಪುರೋಹಿತರುಗಳಿಗೆ ತೇಭ್ಯ ಅವರಿಗೋಸ್ಕರ ಕೊಡುವುದು, ನನಗೆ ಕೊಡುವಂತಹ ನನಗೋಸ್ಕರ ಅಲ್ಲ ಮಮ. ಇಲ್ಲಿ ಮಮ ಅಂತ ಹೇಳುವುದರಿಂದಲೇ ಅದು ನನಗೋಸ್ಕರ ಅಲ್ಲ ಅಂತ ಅಂದ್ರೆ ಅದರಲ್ಲಿ ಅವರಿಗೆ ಯಾವುದೋ ಒಂದು ಅನಿವಾರ್ಯತೆ ಇದೆ. ನಾನು ಹಣದ ಲೋಭದಿಂದ ಹೇಳಿದ್ದೇನೆ, ಮಮತ್ವ ಇಲ್ಲ ಅಂತ ತೋರಿಸೋದಕ್ಕೋಸ್ಕರ ವಿಭಕ್ತಿ ವ್ಯತ್ಯಾಸ ಪಡ್ತಾರೆ. ನಿನಗೆ ಕಾಣಬಹುದು ಈ ದೊಡ್ಡ ಸಂಸ್ಕೃತ ಬೇರೆ ಪಂಡಿತ ಸಾಮವೇದದ ಆಚಾರಣೆ ಇವ್ರು ಹಣೆಬರ ದುಡ್ಡಿನ ಆಸೆ ಅವರು ಈ ನಾಲ್ಕು ಜನ ಎಷ್ಟು ಕೊಟ್ಟೆ ಅಂತ ನಾನು ಬರ್ಬೇಕು ಹೇಳಿ ಇವರಂತ ಪಂಡಿತ ಅದಕ್ಕೆ ಮಮದೇ ಮಮದ ದ್ಯಾಹ ದೇಭ್ಯ ಮಮ ಅವರಿಗೋಸ್ಕರ ಕೊಡು. ಅವ್ರು ದುಡ್ಡಿನ ಆಸೆಗೆ ಬಂದವರು, ನಾನು ದುಡ್ಡಿನ ಆಸೆಗೆ ಬಂದವನಲ್ಲ, ಆದ್ರೆ ನನಗೆ ದುಡ್ಡು ಬೇಕು. ಹೇಗೆ ನಾನು ಅನ್ನದಾಸೆಗೆ ಬಂದವನಲ್ಲ, ಅಲ್ಲನ್ನ ಬೇಕು ಬದುಕುವುದಕ್ಕೋಸ್ಕರ. ನನಗೆ ದುಡ್ಡಿನ ಆಸೆ ಅಲ್ಲ, ಆದ್ರೆ ಸರ್ವೈವಲ್ಲಿಗೋಸ್ಕರ ನನಗೆ ದುಡ್ಡು ಬೇಕಾಗಿದೆ ಅಂತ ತಗೋತಾ ಇದ್ದೀನಿ. ನನಗೆ ದುಡ್ಡಿನ ಭಾವ ಇಲ್ಲ ಅದನ್ನ ತೋರಿಸುವುದಕ್ಕೋಸ್ಕರ ಮಹ್ಯಂ ಹೇಳ್ಬೇಕಂತ ಹೇಳಿದ್ರೆ ನನಗಾಗಿ ಕೊಡುವಂತ ಮಹ್ಯವನ್ನ ಮಮ ಅಂತಾರೆ. ಮಮ ಅನ್ನುವ ಶಬ್ದದಿಂದ ಮಮತ್ವ ಇಲ್ಲ ಅಂತ ತೋರಿಸ್ಲಿಕ್ಕೆ ಚಿತ್ರವಾದ ಪ್ರಯೋಗ. ಹೀಗೆ ಅಂದರೆ ದುಡ್ಡಿನ ಅವಶ್ಯಕತೆ, ನಾನು ಸಂಸಾರಿ, ನಾನು ಮದುವೆಯಾಗಿದ್ದೇನೆ, ನಾನು ಉಪವಾಸ ಬೀಳುವ ಹಾಗಿಲ್ಲ, ನನ್ನ ಹೆಂಡತಿ ಉಪವಾಸ ಹಾಕುವಾಗಿಲ್ಲ. ಆ ಕರ್ತವ್ಯ ನಿರ್ವಹಣೆಗೋಸ್ಕರ ನನಗೆ ಒಂದಿಷ್ಟು ಹಣ ಬೇಕು, ಅದಕ್ಕೋಸ್ಕರ ನಾನು ನಿನ್ನ ತಡೆ ಮಾಡಿ ಮಾಡ್ತಾ ಇದ್ದೇನೆ. ಆದರೆ ಹಣದ ಮೋಹಾಕ ರಾಜ ಸಂತೋಷವಾಗಿ ಒಪ್ಪಿಕೊಂಡ ಆಯ್ತು. ಒಪ್ಪಿಕೊಂಡ ಮೇಲೆ ಇವನೇನ್ ಮಾಡ್ತಾನೆ, ಸಹ ಪ್ರಸ್ತೋತಾರ ಉಪಸಿಸ್ತಾನ ರಾಮನು ತಮ್ಮ ಪ್ರಸ್ತೋತ ಉಪಸಿಸ್ತ ಇಷ್ಟ ದಕ್ಷಿಣ ನೀವೇ ಹಾಡ್ರಿ ಅಂತ ಆಯ್ತಲ್ಲ ಇವರಿಗೆ ತಕ್ಕಪಕ್ಕ ಶುರು ಆಯ್ತು. ಅಲ್ಲ ನಾವು ಹಾಡಿದ್ರೆ ತಲೆ ಹೋಗಿ ಅಂತ ನೋಡ್ರಿ, ಇವೇ ಹೇಳಿದ್ದು ನಿಮ್ಗೆ ಅರ್ಥ ಗೊತ್ತಿದೆ, ಹಾಡಿದ್ರೆ ತಲೆ ಹೋಗುತ್ತೆ ನಮ್ಗೆ ಗೊತ್ತಿಲ್ಲ ಹಾಡ್ರಿ ಅಂತ ನಾನು ತಮ್ಮ ತಲೆ ಹೋದ್ರೆ ಹೇಳಿ ತಮ್ಮ ಪ್ರಸ್ತೋತ ಉಪಸಿಸ ಪ್ರಸ್ತೋತ ಮತ್ತು ಪ್ರಸ್ತಾವ ಮಾಡತಕ್ಕಂತ ಗುರು ತೆಗೆದಿದ್ದಾನಲ್ಲ ನೀವೇ ಪ್ರಸ್ತಾವ ಮಾಡ್ರಿ ನೀವೇ ಹಾಡ್ರಿ ಅಂತ. ಹೌದು ಸ್ವಾಮಿ, ನಾವು ಹಾಡ್ಲಿಕ್ಕೆ ಕಲ್ತಿದ್ದೇವೆ, ಹಾಡ್ಲಿಕ್ಕೆ ಬರುತ್ತೆ, ಆದ್ರೆ ಆಹಾರವಾಗಿ ಏನು ಅನುಸಂಧಾನವಾಗುತ್ತೆ ಗೊತ್ತಿಲ್ಲ ನಮಗೆ, ಅದು ಅರ್ಥವೇ ಗೊತ್ತಿಲ್ಲ. ಮತ್ತೇನು ಹೇಳಿದಿ, ಪ್ರಸ್ತೋತ ಯಾ ದೇವತಾ ಪ್ರಸ್ತಾವ ಪನ್ವಾಯತ್ತ ತಾಂಶೇ ಅಭಿತ್ವಾತ್ ಪ್ರತೋಷಸಿ ಮೂರ್ಧಾ ದೇವಿ ಪ್ರತಿಷ್ಠಿ ಮಾ ಭಗವಾನ್ ಅವಚತಿ ಕಥಮಾಶಾ ದೇವತಾ. ನೀನು ಹೇಳಿದ್ರಿ, ಏನ್ ಹೇಳಿದ್ರಿ ನೀನು, ಪ್ರಸ್ತಾವ ಪ್ರಸ್ತಾವದ ದೇವತೆ ಯಾರು ಅಂತ ತಿಳ್ಕೊಳ್ಳದೆ ನೀನು ಹಾಡಿದ್ರಿ ತಲೆ ಉರುಳುತ್ತೆ ಅಂತ ಹೇಳಿದ್ರಿ, ಹಾಡು ಅಂತ ಹೇಳ್ತಾ ಇದ್ದೀರಿ. ನಮ್ ತಲೆ ಉಳಿಬೇಕಲ್ಲ, ಅದಕ್ಕೆ ನೀವೀಗ ನೀವೇ ಹೇಳ್ಬೇಕು ಕಥಮಾಶಾ ದೇವತಾ. ನಮ್ಮನ್ನು ಟ್ರೈನ್ ಮಾಡಿ, ನೀವು ಹೇಳಿದ ಮೇಲೆ ನಾವು ಪಠನ ಮಾಡಿ, ಇದು ನಮ್ಗೆ ಹೇಳಿಲ್ಲ. ಕಥಮಾಶಾ ದೇವತಾ ಪ್ರಸ್ತಾವವನ್ನು ಹಾಡತಕ್ಕಂತಹ ಸಂದರ್ಭದಲ್ಲಿ ಯಾವ ದೇವತಾ ಶಕ್ತಿ ಅನುಸಂಧಾನ ಮಾಡಬೇಕು, ಅವಾಗ ಹೇಳ್ತಾರೆ ಕುಶಸ್ತಿ ಚಕ್ರ ಪ್ರಾಣ ಇದೆ ಹೋಮಾಜ ಮುಖ್ಯ ಪ್ರಾಣದಲ್ಲಿ ಇರತಕ್ಕಂತಹ ಭಗವಂತನನ್ನು ಉಪಾಸನೆ ಮಾಡಿ ಪ್ರಸ್ತಾವವನ್ನು ಪ್ರಾರಂಭ. ಪ್ರಸ್ತಾವದಲ್ಲಿ ನಾನು ಮಾಡಿರ್ತಕ್ಕಂತಹ ಈ ಪ್ರಸ್ತಾವದಿಂದ ಪ್ರಾಣಾಂತರ್ಗತನಾಗಿರ್ತಕ್ಕಂತಹ ಭಗವಂತ ಪ್ರೀತನಾಗಲಿ ಅಂತ ಪ್ರಾಣ ಅದು ಪ್ರಸ್ತಾವದಲ್ಲಿ ಉಪಾಸನೆ ಮಾಡತಕ್ಕಂತಹ ಆಸ್ಪೆಕ್ಟ್. ಪ್ರಾಣದಲ್ಲಿ ಭಗವಂತ ಉಪಾಸನೆ ಮಾಡಿ ಪ್ರಾಣದಲ್ಲಿ ಉಪಾಸನೆ ಮಾಡಲಿ ಕಾರಣ ಏನಾದ್ರೆ ಪ್ರಸ್ತಾವಕ್ಕೆ ಪ್ರಾಣದಿಗೆ ಸಂಬಂಧ ಅಂತಂದ್ರೆ ಪ್ರಾಣದಲ್ಲಿರತಕ್ಕಂತಹ ಭಗವಂತ ಪ್ರಸ್ತಾವ ಅಂತಂದ್ರೆ ಏನು? ಪ್ರಸ್ತಾವ ಅಂತಂದ್ರೆ ಒಂದು ವಸ್ತುವಿನ ಪ್ರಾರಂಭ ಅಂತ. ಈಗ ಗಾನದ ಪ್ರಸ್ತಾವ ಅಂದ್ರೆ ಏನು? ಬಿಗಿನಿಂಗ್. ಹಾಗೆ ಬಿಗಿನಿಂಗ್ ಆಫ್ ದ ವರ್ಲ್ಡ್ ಯಾರಿಂದ ಆಗೋದು? ಪ್ರಾಣದಿಂದ. ಜಗತ್ತಿನ ಸೃಷ್ಟಿಯಾಗೋದು ಪ್ರಾಣ ಅಂದ್ರೆ ಬ್ರಹ್ಮದೇವರು. ಪ್ರಾಣ ಬ್ರಹ್ಮ ಒಂದೇ ತತ್ವ. ಬ್ರಹ್ಮದೇವರ ಒಳಗಿರ್ತಕ್ಕ ಭಗವಂತನಿಂದ ಜಗತ್ತಿನ ಸೃಷ್ಟಿ, ಪ್ರಾಣ ತತ್ವದ ಒಳಗಿರ್ತಕ್ಕ ಭಗವಂತನಿಂದ ಜಗತ್ತಿನ ಸೃಷ್ಟಿ. ಸೊ ಬಿಗಿನಿಂಗ್ ಆಫ್ ದ ವರ್ಲ್ಡ್ ಯಾರಿಂದ ಆಗುತ್ತೋ ಅವರನ್ನು ಬಿಗಿನಿಂಗ್ ಆಫ್ ದ ಸಾಂಗಿನಲ್ಲಿ ಉಪಾಸನೆ. ಪ್ರಸ್ತಾವದಲ್ಲಿ ಅಂದ್ರೆ ಸೃಷ್ಟಿ ಪ್ರಾರಂಭ, ಗಾನದ ಪ್ರಾರಂಭ, ಸೃಷ್ಟಿಯ ಪ್ರಾರಂಭ ಮಾಡತಕ್ಕಂತಹ ಶಕ್ತಿಯಲ್ಲಿ ಭಗವಂತನ ಜೊತೆಗೆ ಉಪಾಸನೆ ಮಾಡಿ ಮಾಡಬೇಕಪ್ಪ. ಪ್ರಾಣ ಇತಿ ಹೋವಾಚ, ಯಾಕೆಂದ್ರೆ ಸರ್ವಾಣಿ ಹವಾ ಇಮಾನಿ ಭೂತಾ ಭೂತಾನಿ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣವ ಭಿಂಚಿಹತಿ ಸೈಷಾ ದೇವತಾ ಪ್ರಸ್ತಾವ ಅನ್ವಾಯತ್ತ. ಸರ್ವಾಣಿ ಹವಾ ಇಮಾನಿ ಭೂತಾನಿ, ಜಗತ್ತಿನಲ್ಲಿ ಎಷ್ಟು ಜೀವಜಾತಗಳಿವೆ ಅವೆಲ್ಲವೂ ಕೂಡ ಪ್ರಾಣಮೇವ ಅಭಿಸಂವಿಶಂತಿ ಪ್ರಾಣತತ್ವವನ್ನೇ ಹೋಗಿ ಸೇರ್ತವೆ. ಪಳೆಯ ಕಾಲದಲ್ಲಿ ಪ್ರಾಣದೇವರ ಮೂಲಕ ಪರಮಾತ್ಮನನ್ನು ಹೋಗಿ ಸೇರ್ತಾರೆ. ಪ್ರಾಣನ ಅಭಿ ಮುಚ್ಚಿ ಹಾಕಿ ಪ್ರಾಣತತ್ವದಿಂದಲೇ ಹೊರಕ್ಕೆ ಬಂದು ಸೃಷ್ಟಿಯಾಗ್ತದೆ. ಅದರಿಂದ ಪ್ರಸ್ತಾವ ಅಂದ್ರೆ ಬಿಗಿನಿಂಗ್, ಸೃಷ್ಟಿಯ ಪ್ರಾರಂಭ ಪ್ರಾಣತತ್ವದ ಮೂಲಕ. ಆದ್ದರಿಂದ ಜ್ಞಾನದ ಪ್ರಾರಂಭವನ್ನ ಪ್ರಾಣಸ್ಥಿತನಾದ ಭಗವಂತನಲ್ಲಿ ಇದು ಇಲ್ಲಿ ಒಂದು ಸಾಮ್ಯವೂ ಇದೆ. ಏನು ಅಂದ್ರೆ ಅಕ್ಷರ ಸಾಮ್ಯ ಇದೆ. ಇದು ಮುಂದೆ ಕೂಡ ಬರುತ್ತೆ. ಇದೊಂದು ಸ್ವಾರಸ್ಯ ಇದೆ. ಪ್ರಾಣ ಪ್ರಾಣ ಸ್ಟಾರ್ಟ್ ಬಿಗಿನ್ಸ್ ವಿತ್ ಪ್ರಾ ಅಂಡ್ ಪ್ರಸ್ತಾವ ಆಪ್ಸ್. ಪ್ರಸ್ತಾವ ಪ್ರಾಣ ಎರಡು ಕಡೆಯೂ ಪ್ರಾ ಇದೆ. ಪ್ರಕಾರ ಒಂದೇ ಅಕ್ಷರದಿಂದ ಪ್ರಾರಂಭವಾಗುವ ಎರಡು ಒಂದೇ ಎರಡರಲ್ಲೂ ಕ್ರಿಯೆ ಒಂದೇ. ಒಂದು ಇಲ್ಲಿ ಸೃಷ್ಟಿಯ ಬಿಗಿನಿಂಗ್, ಅಲ್ಲಿ ಕಾಣದ ಬಿಗಿನಿಂಗ್. ಆದ್ದರಿಂದ ಪ್ರಾಣನಾಮಕನಾಗಿರತಕ್ಕಂತಹ ಭಗವಂತ ಪ್ರಾಣಸ್ಥಿತನಾದ ಪ್ರಾಣನಾಮಕನಾದ ಭಗವಂತನನ್ನ ಉಪಾಸನೆ ಮಾಡಿ ಆ ಭಗವಂತನ ಪ್ರೀತಿಗೋಸ್ಕರ ಈ ಗಾನ ಮಾಡ್ತಾ ಇದ್ದೇನೆ ಅಂತ ಅನುಸಂಧಾನ ಮಾಡಿ ಪ್ರಸ್ತಾವ. ತಾಂಚೇದ್ ಅವಿದ್ವಾನ್, ಒಂದು ವೇಳೆ ನೀನು ಇದನ್ನ ತಿಳ್ಕೊಳ್ಳದೆ ನಾನು ಹೇಳಿದೆ ನೀವೇ ಪ್ರಸ್ತಾವ ಉದ್ಗಾರ ಪ್ರತಿಹಾರ ಎಲ್ಲ ನೀವೇ ಮಾಡ್ರಿ ಅಂತ. ಅಷ್ಟು ಮಾಡಿದ ಮೇಲೂ ಕೂಡ ನನ್ನ ಹತ್ರ ಕೇಳದೇ ಇಲ್ಲ ಅದು ನೀನು ಗಾನ ಮಾಡ್ತಿದ್ರೆ ನಿನ್ನ ತಲೆ ಹೋಗ್ತಿತ್ತು. ನೀನು ಜಾಣತನ ಮಾಡಿದಿ, ನನ್ನ ಹತ್ರ ಕೇಳಿದಿ, ನಾನು ನೀವು ಮಾಡಿದ್ ಹೇಳಿದ್ರಲ್ವ ಅಂತ. ನೀನು ಮಾಡಿಬಿಟ್ಟಿದ್ರೆ ತೊಂದರೆ ಆಗ್ತಿತ್ತು, ಯಾಕಂದ್ರೆ ನನ್ನ ಮೊದಲ ಮಾತು ನಿಂತಿದೆ, ಅದನ್ನ ನಾನು ಕ್ಯಾನ್ಸಲ್ ಮಾಡಿಲ್ಲ. ಅದನ್ನ ತಾಂಚೇದ್ ಅವಿದ್ವಾನ್ ಪ್ರಾಸ್ತೋಷ್ಯತ, ನೀನು ಒಂದು ವೇಳೆ ಪ್ರಸ್ತಾವದ ದೇವತೆ ಯಾರು ಅಂತ ತಿಳ್ಕೊಳ್ಳದೆ ಉರು ಹೊಡೆದಂತ ಹಂಗೆ ಉರು ಹೊಡೆದ ಇಲ್ಲಿ ತಟ್ಟೆ ತೆಗೆಸಿಬಿಟ್ಟಿದ್ರೆ ಏನಾಗ್ತಿತ್ತು? ಮೂಂಧಾದೆ ವ್ಯಪತಿಷ್ಯದ ತಥೋಕ್ತಸ್ಯ ಭಯ, ನಾನು ಹೇಳಿದ ಮಾತು ಈವಾಗಲೂ ಸ್ಟ್ಯಾಂಡಿಂಗ್, ನಿನ್ನ ತಲೆ ಹೋಗ್ತಿತ್ತಪ್ಪ. ನನಗೆ ಒಳ್ಳೆ ಬುದ್ಧಿ ಬಂತು, ನೀನು ಅದನ್ನ ಕೇಳಿದಿ, ತಿಳ್ಕೊಂಡು ಉಪಾಸನೆ ಮಾಡು. ಪ್ರಾಣತತ್ವದ ಅಧಿಷ್ಠಾನದಲ್ಲಿ ಭಗವಂತನನ್ನ ಉಪಾಸನೆ ಮಾಡು. ಪ್ರಾಣನಾಮಕನಾದ ಭಗವಂತ ಅವನಿಂದ ಅವನ ಪೂಜಾ ರೂಪವಾಗಿ ಅವನ ಗಾನ ರೂಪವಾಗಿ ಪ್ರಸ್ತಾವವನ್ನು ಹೇಳು. ಪ್ರಸ್ತುತ ಪಾರಾಯಣ ಮುಂದೆ ಈ ಇಬ್ಬರ ಕಥೆ ಏನಾಯಿತು ಅನ್ನೋದು ಇದರ ಮುಂದಿನ ಭಾಗ. ಅದನ್ನ ನಾಳೆ ದಿವಸ ಸೇರಿದಾಗ ನೋಡೋಣ. ಕಥದ ಮುಂದಿನ ಭಾಗವನ್ನ ಅದು ತನಕ ಏಕಾದಶಿಯಲ್ಲಿ ಪ್ರಸ್ತಾವದ ಚಿಂತನೆ ಮಾಡುತ್ತೆ. ಓಂ ಆಪ್ಯಾಯಂತು ಮಾಂಗಾಣಿ ವಾಕ್ ಪ್ರಾಣಶ್ಚಕ್ಷುಶ್ರೋತ್ರ ಮನೋಬಲಂ ಇಂದ್ರಿಯಾಣಿ ಚ ಸರ್ವಾಣಿ ಸರ್ವಂ ಬ್ರಹ್ಮೋಪನಿಷದಂ ಮಾಹಂ ಬ್ರಹ್ಮ ನಿರಾಕುರಿಯಾಂ ಮಾಮ ಬ್ರಹ್ಮ ನಿರಾಕರೋತ್ ಅನಿರಾಕರಣಮಸ್ತ್ವ ನಿರಾಕರಣಂ ಮೇಸ್ತು ತದಾತ್ಮನಿ ನಿರತೇಯ ಉಪನಿಷತ್ಸು ಧರ್ಮಾಸ್ತೇ ಮಯಿ ಸಂತು ತೇ ಮಯಿ ಸಂತು. ಓಂ ಶಾಂತಿ ಶಾಂತಿ ಶಾಂತಿ. ಪ್ರಶಸ್ತಿ ಚಕ್ರಾಯಣ ಕುರುದೇಶದ ರಾಜನ ಯಜ್ಞದಲ್ಲಿ ಸಾಮಗಾನದ ಋತ್ವಿಜರೆಲ್ಲರ ಮುಖಂಡನಾಗತಕ್ಕಂಥ ಒಂದು ಅಧಿಕಾರವನ್ನು ವಹಿಸಿಕೊಂಡು ಆ ಸಾಮಗಾನ ಮಾಡತಕ್ಕಂಥ ಮೂರು ಮಂದಿಯನ್ನ ನೀವೇ ಮಾಡಿ ಅಂತ ಹೇಳಿದ. ಮೊದಲು ಪ್ರಸ್ತಾವ ಮಾಡತಕ್ಕಂಥ ಪ್ರಸ್ತೋತ, ಉದ್ಗೀತವನ್ನು ಗಾನ ಮಾಡತಕ್ಕಂಥ ಉದ್ಘಾತ, ಪ್ರತಿಹಾರವನ್ನು ಗಾನ ಮಾಡತಕ್ಕಂಥ ಪ್ರತಿಘಾತ, ಮೂರನ್ನು ನೀವೇ ಸಾಮಗಾನ ಮಾಡಿ ನಾನು ನಿರೀಕ್ಷಕನಾಗಿ ಪರೀಕ್ಷಕನಾಗಿ ಪ್ರೇಕ್ಷಕನಾಗಿ ಇರ್ತೇನೆ, ನೀವೇ ಮಾಡಿ ಅಂತ. ರಾಜನು ಅದಕ್ಕೆ ಒಪ್ಪಿದ. ಶಬ್ದವಾದ್ದರಿಂದ ಪ್ರಸ್ತಾವ ಶಬ್ದ ವಾಚ್ಯನಾದವನು ಅವನು, ಪ್ರಸ್ತಾವದಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥವನು, ಆರಾಧ್ಯನಾದವನು, ಪ್ರಸ್ತಾವದ ದೇವತೆಯು ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಅಂತ ತಿಳ್ಕೊಂಡು ಪ್ರಸ್ತೋತ ದಾನದ ಪ್ರಸ್ತಾವ ಮಾಡಬೇಕು. ಅದರಲ್ಲಿ ಅಕ್ಷರಸಾಧನವನ್ನು ಹೇಳಿದ್ರು ಪ್ರಾಣ ಮತ್ತು ಪ್ರಸ್ತಾವ. ಪ್ರಸ್ತಾವ ಅನ್ನುವ ಶಬ್ದ ಈಗ ಒಂದು ಹೊಸ ಅರ್ಥವನ್ನು ಕೊಟ್ಟಿತ್ತು. ಪ್ರಸ್ತಾವ ಸ್ತಾವ ಅಂದ್ರೆ ಸ್ತವನ, ಯಾರ ಸ್ತವನ ಅದು? ಪ್ರಸ್ತಾವ. ಪ್ರ ಅನ್ನುವುದು ಪ್ರಾಣ ಶಬ್ದದ ಅಬ್ರಿಗೇಷನ್, ಪ್ರಾಣದ ಸ್ತವನವೇ ಪ್ರಸ್ತಾವ ಅಂತ ಅರ್ಥವಂತೀಗ. ಪ್ರಸ್ತಾವ ಅಂದ್ರೆ ಪ್ರಾಣನಾಮಕಂ ಭಗವಂತಂ ಸ್ತೌತೀತಿ ಪ್ರಸ್ತಾವ, ಅದು ಪ್ರಸ್ತಾವವೂ ಹೌದು ಅಂದ್ರೆ ಪ್ರಾರಂಭ. ಇಟ್ ಈಸ್ ದ ಬಿಗಿನಿಂಗ್ ಆಫ್ ದ ಸಾಂಗ್, ಹಾಡು ಸಾಮಗಾನದ ಪ್ರಾರಂಭದ ಮಜಲು ಹೌದು, ಪ್ರಾಣನಾಮಕನಾದ ಭಗವಂತನ ಸ್ತವವೂ ಹೌದು. ಆದ್ರಿಂದ ಪ್ರಸ್ತಾವ ಅಂದ್ರೆ ಪ್ರಾಣಸ್ತಾವ ಅಂತ, ಪ್ರಾಣನಾಮಕನಾದ ಭಗವಂತನ ಸ್ತೋತ್ರ. ಆದ್ರಿಂದ ಅಲ್ಲಿಯೂ ಪ್ರ ಇಲ್ಲಿಯೂ ಪ್ರ, ಪ್ರತಿಪಾದ್ಯ ದೇವತೆಯಾದ ಭಗವಂತನಿಗೂ ಪ್ರಾಣಶಬ್ದ ಇದೆ. ಮಂತ್ರದಲ್ಲೂ ಪ್ರಸ್ತಾವ ಅಂತ ಪ್ರಕಾರ ಇದೆ, ಪ್ರ ಅನ್ನುವ ಅಕ್ಷರ ಇದೆ, ಇಲ್ಲಿ ಪ್ರ ಅನ್ನುವ ಅಕ್ಷರ. ಅದನ್ನು ತಿಳ್ಕೊಂಡು ಪ್ರಸ್ತಾವ ಅನ್ನೋದು ಭಗವಂತನ ಪ್ರಾಣಾಂತರ್ಗತನಾದ ಭಗವಂತನ ಸ್ತುತಿ ಅಂತ ತಿಳ್ಕೊಂಡು ಮಾಡಬೇಕು. ಆಯ್ತು, ಅದರ ನಂತರ ಉದ್ಗೀತ ಎರಡನೇ ಹಂತ. ದಾನ ಮಾಡಿ ಪ್ರಾರಂಭ ಮಾಡಿದ್ರು, ಅಲ್ಲಿಂದ ಅದರ ದಾನದ ಕೈ ಪಿಚ್ಚಿಗೆ ಬಂದರು. ಅದೇ ಗಾನದ ಎರಡನೇ ಉದ್ಗಾತ್ರ ಹೇಳ್ತಕ್ಕಂಥ ಭಾಗ ಉದ್ಗೀತ. ಅದು ಅಗ್ನಿ ಎನ್ನುವುದನ್ನ ಪ್ರಸ್ತಾವದಲ್ಲಿ ಹೇಳ್ತಾರೆ ಅಷ್ಟೇ. ಉಗ್ನಾಯಿ ಅಲ್ಲಿ ಪ್ರಸ್ತಾವ ಆಯ್ತು. ಆಯಾಹಿ ವಾಯಿತಾಯಾಯಿ ಇದು ಆಯಾಹಿ ವಿದೆ ಎನ್ನುವುದನ್ನ ಉದ್ಗಾನ ಮಾಡ್ತಾರೆ ಉದ್ಗಾತ್ರ. ಈ ಉದ್ಗೀತವನ್ನು ಹೇಳ್ತಕ್ಕಂಥ ಉದ್ಗಾತ್ರ ಅದರ ದೇವತೆಯನ್ನು ತಿಳ್ಕೊಂಡು ಮಾಡಬೇಕು, ಇಲ್ಲದಿದ್ದರೆ ತಲೆ ಬೀಳುತ್ತೆ ಅಂತ ಹೇಳಿ. ಅದರಿಂದ ಅಸಹೈನಂ ಉದ್ಗಾತ ಉಪಸಸಾದ, ಅವನಿಗೆ ಉದ್ಗಾನ ಮಾಡಬೇಕು. ಮಾಡಬೇಕಾಗಿದೆ ಅದನ್ನು ಪ್ರತಿಪಾದ್ಯ ದೇವತೆ ತಿಳ್ಕೊಂಡು ಮಾಡಬೇಕು. ಏನು ಉಪಾಸನೆ ಮಾಡಿಕೊಂಡು ನಾನು ಮಾಡಬೇಕು? ತಿಳುವಳಿಕೆ ಇಲ್ಲದೆ ಮಂತ್ರ ಪಠನೆ ಮಾಡಿದರೆ ಅನಿಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟಿದ್ದಾರೆ. ತಿಳುವಳಿಕೆ ಇಲ್ಲ ಇವನಿಗೆ, ನಾನು ಆ ಮಂತ್ರ ಪಠನ ಮಾಡಬೇಕಾದ್ರೆ ಅದರ ಪ್ರತಿಪಾದ್ಯ ದೇವತೆ ತಿಳ್ಕೊಳ್ಬೇಕು, ಅದಕ್ಕೋಸ್ಕರ ಬಂದ. ಅಸಹೈನ ಉದ್ಗಾತ ಉಪಸಸಾದ, ಉದ್ಗಾತ್ರ ಮುಕ್ಷಸ್ಥಿ ಚಕ್ರ ಹೇಳಿದಂತೆ ಬಂದು ಅವ್ರು ಹೇಳ್ತಾರೆ ಉದ್ಗಾತ ಯಾಮ್ ದೇವತಾಂ ಉದ್ಗಾಸ್ಯನ್. ನೀನು ಒಂದು ಮಾತು ಹೇಳಿದೆ, ಯಾವ ದೇವತೆಯನ್ನ ಅನುಸಂಧಾನ ಮಾಡಿಕೊಂಡು ನೀನು ಉದ್ಗಾಸ್ಯಸಿ ಅದರಲ್ಲಿ ಉದ್ಗಾತನು ಉದ್ಗಾನದ ದೇವತೆ ಯಾರು? ಆಂಚೇದ ವಿದ್ವಾನ್ ಉದ್ಘಾಸ್ಯಸಿ ಮೂರ್ಧಾತೆಯ ಉಪದೇಶ. ಯಾ ದೇವತಾ ಉದ್ಗೀತಂ ಅನ್ವಾಯತ್ತ, ಆ ಉದ್ಗೀತವನ್ನ ಮಾ ಭಗವಾನ್ ಅವೋಚತ್ ಕಥಮಾ ಸಾ ದೇವತಾ. ಹಾಗಾದ್ರೆ ನಾನು ಉದ್ಗಾನ ಮಾಡಬೇಕೀಗ, ಮಾಡಬೇಕಾಗಿದ್ದರೆ ಉದ್ಗಾನದ ದೇವತೆ ಯಾರು ಅಂತ ತಿಳ್ಕೊಬೇಕು. ಅದಕ್ಕೆ ಅವನು ಹೇಳ್ತಾನೆ ಉತ್ತರ, ಆದಿತ್ಯ ಇತಿ ಹೋಗುವ ವಾಚ್ಯ. ಉದ್ಗಾನದ ದೇವತೆ ಆದಿತ್ಯ, ಪ್ರಸ್ತಾವದ ದೇವತೆ ಪ್ರಾಣ ಅಂದ್ರೆ ಪ್ರಾಣಾಂತರ್ಗತನಾಗಿರ್ತಕ್ಕಂಥ ಭಗವಂತ. ಉದ್ಗಾನದ ದೇವತೆ ಆದಿತ್ಯ ಅಂತರ್ಗತನಾಗಿರ್ತಕ್ಕಂಥ ಭಗವಂತ. ಈಗ ಇದು ಉದ್ಗೀತ ಅನ್ನುವಂತಹ ಶಬ್ದಗಳ ಮೂರು ಅಕ್ಷರಗಳ ದೇವತೆಗಳ ಅನುಸಂಧಾನವು ಬಂತೆ. ಮತ್ತು ಅಂದ್ರೆ ಎಲ್ಲ ಜೀವಗಳಲ್ಲಿ ಉತ್ಕೃಷ್ಟನಾಗಿರ್ತಕ್ಕಂಥ ಪ್ರಾಣದಲ್ಲಿರತಕ್ಕಂಥ ಈ ಅಂದ್ರೆ ದಾನ ಮಾಡಲ್ಪಡ್ತಕ್ಕಂಥ ಅವರು ಆದಿತ್ಯದ ನಡೆತಕ್ಕಂಥ. ಹೀಗೆ ಉದ್ಗೀತದಲ್ಲಿ ಉದ್ಗೀತ ಏನು ಮೂರು ಅಕ್ಷರಗಳು ಬಂದಿದ್ದಾವೆ ಆ ಅನುಸಂಧಾನಕ್ಕೆ ಅನುಗುಣವಾಗಿ ಇಲ್ಲಿ ಉಪಾಸನ ನಡೀತಾ ಇದೆ. ಉದ್ಗೀತವನ್ನು ಹಾಡುವಾಗ ಆ ಉದ್ಗೀತವನ್ನು ಹಾಡತಕ್ಕಂಥ ಸಾಮ ದಾನದ ಋತ್ವಿಗಾದ ಉದ್ಗಾತ ಅವರು ಸಾಮವೇದದ ನಾಲ್ಕು ಜನ ಋತ್ವಿಜರಲ್ಲಿ ಪ್ರಧಾನ. ಅವರು ಉದ್ಗೀತವನ್ನು ಹಾಡಬೇಕು. ಹಾಡುವಾದ ಯಾವ ದೇವತೆಯ ಅನುಸಂಧಾನ? ಉದ್ಗೀತ ಪ್ರತಿಪಾದ್ಯವಾದ ದೇವತೆ, ಉದ್ಗೀತದಲ್ಲಿ ಉಪಾಸ್ಯವಾದ ದೇವತೆ, ಉದ್ಗೀತ ಶುದ್ಧವಾಚ್ಯವಾದ ದೇವತೆ ಯಾರು ಅಂತಂದ್ರೆ ಆದಿತ್ಯ ಇತಿಹೋ ವಾಚ. ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತನನ್ನ ಉದ್ಗೀತದ ದೇವತೆ ಅಂತ ತಿಳ್ಕೊಂಡು ದಾನ ಹಿಂದೆ ಈ ಉಪಾಸನೆ ಬಂದಿದೆ. ಯಾರಾದರೂ ದಾನ ಮಾಡಿದರೆ ಏತಂತೆ ಗಾಯಂತಿ ಇವೇ ವೀಣಾಯಾಮ್ ಗಾಯಂತಿ ಏತಂತೆ ಗಾಯಂತಿ. ತಿಳುವಳಿಕೆ ಇಲ್ಲದೆ ನಾವು ದಾನ ಮಾಡಿದ್ರು ವೀಣೆಯಿಂದ ಹಾಡ್ತಾರೆ. ದೇವರ ಹಾಡು ಅಂತ ಗೊತ್ತಿಲ್ಲ, ಯಾವುದೋ ಒಂದು ಸಂಗೀತದ ಪಲ್ಲವಿ. ಯಾರನ್ನ ಸಂತೋಷಗೊಳಿಸಲಿಕ್ಕೆ ಯಾರೋ ಒಬ್ಬ ರಾಜನನ್ನ ಅಂತ ತಿಳ್ಕೊಂಡು ಹಾಡಿದ್ರು ಕೂಡ ಏತಂದೇ ಗಾಯಂತಿ, ಅದು ಸೂರ್ಯಮಂಡಲದಲ್ಲಿ ಇರತಕ್ಕಂಥ ಭಗವಂತನನ್ನೇ ಗಾನ ಮಾಡಿದವರು ಅಂತ ಹೇಳಿ ಹಿಂದೆ ಹೇಳಿದ್ರು. ಅದನ್ನು ಹೇಳಿದ್ದಾರೆ ಆದಿತ್ಯ ಇದು ವಾಚ, ಉದ್ಗಾರದ ದೇವತೆ ಆದಿತ್ಯನಲ್ಲಿರತಕ್ಕಂಥ ನಾರಾಯಣ ಅಂತ ಉಪಾಸನೆ. ಯಾಕೆಂದರೆ ಸರ್ವಾಣಿ ಶವ ಇಮಾನಿ ಭೂತಾನಿ ಆದಿತ್ಯಂ ಉಚ್ಚೈ ಗಾಯಂತಿ, ಎಲ್ಲರೂ ಕೂಡ ಉತ್ತಮ ಅಂತ ಉಚ್ಚೈ ಗಾಯಂತಿ ಅಂದ್ರೆ ಉತ್ತಮಂ ಗಾಯಂತಿ, ಅವನನ್ನು ಸರ್ವೋತ್ತಮ ಅಂತ ಯಾರನ್ನು ಗಾನ ಮಾಡ್ತಾರೆ ಅಂದ್ರೆ ಸೂರ್ಯಮಂಡಲದಲ್ಲಿ ಇರತಕ್ಕಂಥ ನಾರಾಯಣ. ಇಮಾನಿ ಹವ ಸರ್ವಾಣಿ ಭೂತಾನಿ, ಗೊತ್ತಿದ್ದವರು ಗೊತ್ತಿಲ್ಲದೆ ಇದ್ದವರು, ಗೊತ್ತಿದ್ದವರು ಕೂಡ ತಿಳಿದು ಆದಿತ್ಯದಲ್ಲಿರ್ತಕ್ಕ ನಾರಾಯಣ ಸರ್ವೋತ್ತಮ ಅಂತ ಗಾನ ಮಾಡ್ತಾರೆ. ಗೊತ್ತಿಲ್ಲದೆ ಇದ್ದವರು ಗೊತ್ತಿಲ್ಲ ಆದ್ರೂ ಗಾನ ಬರುತ್ತೆ, ತಿಳಿದು ಮಾಡಲಿ ತಿಳಿಯದೆ ಮಾಡಲಿ ಗಾನ ಅವನಿಗೆ ಸಲ್ಲುತ್ತೆ. ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ, ತಿಳಿದು ಮಾಡಲಿ ತಿಳಿಯದೆ ಮಾಡಲಿ ಇವನು ನನ್ನ ಎದುರಿರತಕ್ಕಂತಹ ವ್ಯಕ್ತಿಗೆ ನಮಸ್ಕಾರ ಮಾಡ್ತಾ ಇದ್ದೇನೆ ಅಂತ ತಿಳಿದ್ರು ಅವನ ಒಳಗಿರತಕ್ಕಂತಹ ಗುಹಾಶಯ ಏವ ಅಂತರ್ಯಾಮಿಯಾಗಿರ್ತಕ್ಕಂಥ ಭಗವಂತನಿಗೆ ನಮಸ್ಕಾರ ಸಲ್ಲುತ್ತೆ. ಹಾಗೆಯೇ ತಿಳಿದು ಮಾಡಿದ್ರು ಸಲ್ಲುತ್ತೆ, ತಿಳಿದೇ ಮಾಡಿದ್ರು ಸಲ್ಲುತ್ತೆ. ಈಗ ನೀನು ತಿಳಿದೆ ಮಾಡಿದ್ರೆ ಮತ್ತೆ ನಿನಗೆ ಅನಿಷ್ಟ ಆಗ್ತಿತ್ತು, ನಾನು ಆ ರೀತಿ ಅಭಿಶಾಪ ಕೊಟ್ಟದ್ರಿಂದ ನೀನು ತಿಳಿದು ಮಾಡು. ಆದಿತ್ಯ ಸರ್ವಾಣಿ ಹವ ಇವಾನಿ ಭೂತಾನಿ ಆದಿತ್ಯಂ ಉಚ್ಚೈಹಿ ಗಾಯಂತಿ, ಸೂರ್ಯನಲ್ಲಿರ್ತಕ್ಕಂತಹ ಭಗವಂತನನ್ನೇ ಉಚ್ಚೈಹಿ ಗಾಯಂತಿ ಅನ್ನೋದೇ ತಿಳಿದವರು ಸರ್ವೋತ್ತಮ ಅಂತ ಗಾನ ಮಾಡ್ತಾರೆ. ತಿಳಿದೆ ಎಂದವರು ಆದಿತ್ಯ ಅಂತ ಗೊತ್ತಿದೆ, ಎರಡು ತರ ಗೀತದ ದೇವತೆ ಯಾರು ಅಂತಲೇ ಗೊತ್ತಿಲ್ಲ, ಸುಮ್ಮನೆ ಗಾನ ಮಾಡೋದು ಇದು ಒಂದು ಕ್ರಮ. ನಮ್ಮಲ್ಲಿ ಈಗ ಇರತಕ್ಕಂತಹ ಅನುಷ್ಠಾನದ ಪದ್ಧತಿ ತಿಳುವಳಿಕೆ ಇಲ್ಲದೆ ಸುಮ್ಮನೆ ಮಂತ್ರವನ್ನು ಹೇಳ್ತಾರೆ, ಇದರಿಂದ ಉಚ್ಚೈ ಗಾನವೇ ಆಗಲಿಲ್ಲ, ನಾವು ಉತ್ತಮ ಗಾನ ಮಾಡ್ತೇವನ್ನು ಅರಿವೇ ಇಲ್ಲ. ಎರಡನೇ ಆದಿತ್ಯ ಅಂತ ಹೇಳಿದ್ದಾರೆ, ಓ ಸೂರ್ಯನನ್ನ ಗಾನ ಮಾಡಬೇಕು ತಿಳ್ಕೊಂಡು ಸೂರ್ಯಾಂತರ್ಗತನಾದ ಭಗವಂತನ ಅರಿವಿಲ್ಲ. ಆಗ ಉಚ್ಚೈ ಗಾಯಂತಿ ಅಂದ್ರೆ ಎತ್ತರದಲ್ಲಿ ಇರುವಂತಹ ಭಗವಂತ ಅಂತ ಗಾನ ಮಾಡ್ತಾರೆ, ಎತ್ತರದಲ್ಲಿ ಇರ್ತಾರೆ ಸೂರ್ಯ ಎಲ್ಲಕ್ಕಿಂತ ಎತ್ತರದಲ್ಲಿ ಇರುವಂತಹ. ಆದರೆ ಉಚ್ಚೈ ಗಾಯಂತಿ ಅಂದ್ರೆ ಎತ್ತರದಲ್ಲಿ ಇರುವುದಷ್ಟೇ ಅಲ್ಲ, ಭಗವಂತ ಅಂತಾದಾಗ ಉತ್ತಮಂ ಗಾಯಂತಿ ಎಲ್ಲಕ್ಕಿಂತ ಉತ್ತಮವಾದ ತತ್ವ ಅದು ನಾರಾಯಣ ತತ್ವ ಅಂತ ಗಾನ ಮಾಡ್ತಾರೆ. ಹೀಗೆ ಸರ್ವೋತ್ತಮನಾದಂತಹ ಭಗವಂತನನ್ನ ಗೀತದಿಂದ ಗಾನ ಮಾಡಬೇಕು. ಇಲ್ಲಿಯೂ ಈಗ ಒಂದು ತಮಾಷೆ ಬಂತು, ಅವನನ್ನು ಉಪಾಸನೆ ಹೇಗೆ ಉತ್ತಮ ಅಂತ ಅಲ್ಲಿ ಉತ್ತ ಇದೆ, ಗಾನ ಮಾಡೋದಂತ ಗಾನದ ಹೆಸರೇನು ಉದ್ಗೀತ ಅಂತ ಅಲ್ಲಿ ಪ್ರಾಯಿತು, ಇಲ್ಲಿ ಉತ್ತಿದೆ ಎರಡು ಕಡೆ ಕೂಡ. ಉದ್ಗೀತದಿಂದ ಗಾನ ಮಾಡೋದು ಉತ್ತಮನಾದಂತಹ ಸುನಿಶ್ಚಿತನಾದ ಭಗವಂತ ಉತ್ತಮ ಅಂತ ಗಾನ ಉತ್ತು ಉತ್ತು ಅಂದ್ರೆ ಉನ್ನತ ಉತ್ತಮ ಎರಡೂ ಎಲ್ಲಕ್ಕಿಂತ ಎತ್ತರದಲ್ಲಿರುವವ ಎತ್ತ ಅಂತ ಸ್ಥಾನದಿಂದಲೂ ಎತ್ತರ ಯೋಗ್ಯತೆಯಿಂದಲೂ ಎತ್ತರ. ಹೀಗೆ ಗಾನ ಮಾಡ್ತಾ ಅದನ್ನು ಸೈಷಾ ದೇವತಾ ಆದಿತ್ಯವನ್ನ ಎಂತ ಪ್ರತಿಯೊಂದು ಪ್ರಾಣಿಯು ಪ್ರತಿಯೊಂದು ಜೀವವು ಏನು ಗಾನ ಮಾಡುತ್ತೆ, ಹಕ್ಕಿಗಳು ಗಾನ ಮಾಡ್ತಾವೆ ಬೆಳಗಾದೇವರು, ಆ ಹಕ್ಕಿಗಳಿಗೆ ತಾನು ಬೆಳಗಾದೇವರು ಗಾನ ಮಾಡ್ತಾರೆ. ಸೂರ್ಯೋದಯ ಆಗುವಾಗ ಸೂರ್ಯೋದಯ ಸ್ವಲ್ಪ ಗೊತ್ತಿರುವ ಶುರು ಮಾಡ್ತಾರೆ, ರಣೋದಯ ಆದ ತಕ್ಷಣ ಹಕ್ಕಿಗಳು ಗಾನ ಮಾಡಿ ಪ್ರಾರಂಭ ಮಾಡ್ತಾರೆ. ಯಾಕೆ ಯಾಕೆಂದು ಗೊತ್ತಿಲ್ಲ ಅವರಿಗೆ, ಆದರೆ ಸೂರ್ಯನಲ್ಲಿ ಇರತಕ್ಕಂತಹ ನಾರಾಯಣದ ಧ್ಯಾನ ಮಾಡ್ತಾ ಇದ್ದಾವೆ ಅವರು, ಅದು ಪ್ರಕೃತಿ ಅವರಿಗೆ ಆ ರೀತಿ ಪ್ರೇರಣೆ ಕೊಡುತ್ತೆ. ಆದರೆ ಸ್ವರ ಹೊರಡಿಸುವ ಯಾರು ಪ್ರಾಣದೇವರು ಅವರಿಗೆ ಗೊತ್ತಿದೆ, ಸೂರ್ಯ ನಾರಾಯಣ ಉದಿಸ್ತಾ ಇದ್ದಾರೆ ಹಕ್ಕಿಗಳಿಂದ ಗಾನ ಪ್ರಾರಂಭ. ಅವುಗಳಿಗೆ ಗೊತ್ತಿಲ್ಲ ಗೊತ್ತಿರದೇ ಹಕ್ಕಿಗಳು ಗಾನ ಮಾಡುವುದು ಆದಿತ್ಯ ಸ್ಥಿತರಾದ ನಾರಾಯಣ, ಅದರಿಂದ ಅವು ಪ್ರಾರಂಭ ಸೂರ್ಯೋದಯ ಆಗಲಿಕ್ಕೆ ಆಯ್ತು ಅನ್ನುವಾಗ ಅವು ಸಾಮ್ಯ ಅವುಗಳ. ಹಾಗೆ ಮನುಷ್ಯರು ಗಾನ ಮಾಡ್ತಾರೆ ಭಗವಂತ ಅಂತ ಗೊತ್ತಿದ್ದು ಮಾಡ್ತಾರೆ ಗೊತ್ತಿಲ್ಲದೆ ಮಾಡ್ತಾರೆ, ಆದರೆ ಗೊತ್ತಿದ್ದು ಮಾಡಿದ್ರೆ ಅದರಲ್ಲಿ ವಿಶೇಷ ಫಲ ಅಂತ. ಸರ್ವಾಣಿ ಹವ ಇಮಾನಿ ಭೂತಾನಿ ಆದಿತ್ಯಂ ಉಚ್ಚೈ ಗಾಯಂತಿ ಸೈಷಾ ದೇವತಾ ಆದಿತ್ಯಂ ಅನ್ವಾಯಂತ, ಅದರಿಂದ ಉದ್ಗೀತದ ದೇವತೆ ಉದ್ಗೀತಂ ಅನ್ವಾಯಂತ ಆದಿತ್ಯನಾಮಕರಾದಂತಹ ದೇವತೆ ಉದ್ಗೀತವನ್ನ ಆಧರಿಸಿ ಅಧಿಷ್ಠಾನವಾಗಿದ್ದು ಉದ್ಗೀತದಲ್ಲಿ ಸನ್ನಿಹಿತನಾಗಿದ್ದಾನೆ, ಉದ್ಗೀತ ಶಬ್ದ ಅಚ್ಚನಾಗಿದ್ದಾನೆ, ಉದ್ಗೀತದ ದೇವತೆ ಆಗಿದೆ ಉದ್ಗೀತ ಅಂದ್ರೆ ಉತ್ತಮ ಅಂತ ಗಾನ ಮಾಡಲ್ಪಟ್ಟವ ಯಾರು ಆದಿತ್ಯನಲ್ಲಿರ್ತಕ್ಕಂಥ ಆದಿತ್ಯ ಉದ್ಗೀತ ಶಬ್ದ ಅಚ್ಚನಾಗಿ ಉದ್ಗೀತ ಸಾಮದಲ್ಲಿ ಸನ್ನಿಹಿತನಾಗಿದ್ದಾನೆ ಆದಿತ್ಯ ಸ್ಥಿತನಾಗಿರತಕ್ಕಂಥ ನಾರಾಯಣ. ತಾಂ ಚೇದ್ ಅವಿದ್ವಾನ್ ಉದಗಾಸ್ಯ, ನೀನು ಒಂದು ವೇಳೆ ಆ ಉದ್ಗೀತ ಸ್ಥಿತನಾಗಿರತಕ್ಕಂತಹ ಭಗವಂತನನ್ನು ತಿಳಿಯದೆ ಗಾನ ಮಾಡಿದ್ದರೆ, ಗಾನ ಗೊತ್ತಿದೆ ನೀನು ಕಲಿತಿದ್ದೆ ಸಾಮದ ಸಂಗೀತ ಗೊತ್ತಿದೆ ಹಾಡಿದಿ, ಆದರೆ ಆ ಗಾನಕ್ಕೆ ಅಧಿಷ್ಠಾನ ದೇವತೆ ಸೂರ್ಯನಾರಾಯಣ ಅಂತ ಗೊತ್ತಿದೆ, ಹಕ್ಕಿ ಹಾಡಿದ ಹಾಗೆ ಆಯ್ತು, ಹಕ್ಕಿಗಳು ಹಾಡ್ತಾವೆ ನೀನು ಸಾಮ ಗಾನ ಮಾಡಿದೆ, ಈ ಎಚ್ಚರ ಇಲ್ಲ. ಹಾಗಾಗಿದ್ದರೆ ಮೂರ್ಧಾದೇ ವ್ಯಪದಿಷ್ಯತ್ ತಥೋಕ್ತಸ್ಯಮಯೇಹಿ, ನಿನ್ನ ತಲೆ ಉರುಳುತ್ತಿತ್ತು. ಯಾಕೆಂದ್ರೆ ಗೊತ್ತಿಲ್ಲದೆ ಗಾನ ಮಾಡಿದವರು ತಲೆ ಉರುಳುವುದಿಲ್ಲ, ಮಯ ಗಾನ ಸಾಮ್ರಾಜ್ಯದಲ್ಲಿ ಅವನ ಗಾನವನ್ನ ಲೆವೆಲಿಂಗ್ ಹೈ ಪಿಚ್ ಇರುವಂತ ಲೆವೆಲಿಂಗ್ ತಂದೆ ನಿಲ್ಲಿಸೋ, ಆಮೇಲೆ ಉಪದ್ರವಾದ್ರೆ ಅದನ್ನ ಕೆಳಕ್ಕೆ ತರಬಹುದು, ಡೌನ್ ಆ ಟ್ಯೂನಿಂಗ್ ಡೌನ್, ಆ ಟ್ಯೂನ್ ಡೌನ್ ಆದಂತ ನಿಧಾನ ಆದ್ರೆ ಮುಕ್ತಾಯ ಮಾಡ್ತಾರೆ. ಹೀಗೆ ಹಾಡಿನಲ್ಲಿ ವ್ಯವಸ್ಥೆಯಲ್ಲಿ ಕೆಳಮುಖವಾಗಿ ಸ್ವರವನ್ನು ಮತ್ತೆ ಲೆವೆಲಿಂಗ್ ತರ್ತಕ್ಕಂತಹ ಒಬ್ಬ ಸಾಮಗಾನ ಮಾಡ್ತಕ್ಕೊಂಡಿದ್ದಾನಲ್ಲ ಅವನಿಗೆ ಪ್ರತಿಹರ್ತ ಹೆಸರು. ಅವನು ಬಂದ ಅಸಹಾಯಿ ನಮ್ಮ ಪ್ರತಿಹರ್ತ ಒಬ್ಬ ಸಸಾದ ಅವನ ಈ ಹಾಡಬೇಕಲ್ಲಿ ಪ್ರತಿಹಾರ ಗಾನವನ್ನು ಮಾಡಬೇಕು. ಆದ್ರೆ ತಲೆ ಉರುಳುತ್ತೆ ಅರ್ಥ ಗೊತ್ತಿರದಿದ್ರೆ ಅಂತ ಹೇಳಿದ್ದ. ಅವನು ಹೇಳ್ತಾನೆ ಪ್ರತಿಹರ್ತಃ ಯಾವ ದೇವತಾ ಪ್ರತಿಹಾರ ಯಾ ದೇವತಾ ಪ್ರತಿಹಾರ ಮನ್ವಾಯತ್ತ ತಾಂಚೇದ್ ಅವಿದ್ವಾನ್ ಪ್ರತಿಹರಿಷ್ಯತಿ ಮೂರ್ಧಾತೆ ವಿಪತಿಷ್ಯತಿ ಇದು ಮಾ ಭವಾನ್ ಭಗವಾನ್ ಅವಚ್ಯತ್ ಕಥಮಾ ಸಾ ದೇವತಾ. ನೀವು ಹೇಳಿದ್ರಿ ಪ್ರತಿಹಾರದ ದೇವತೆ ಯಾರು ಅಂತ ತಿಳ್ಕೊಳ್ಳದೆ ನೀನು ಪ್ರತಿಹಾರ ಗಾನ ಮಾಡಿದರೆ ನಿನ್ನ ತಲೆ ಉರುಳುತ್ತೆ ಅಂತ ಹೇಳಿದ್ದೆ. ಈಗ ನನ್ನ ಮತ್ತೆ ಪ್ರತಿಹಾರ ಗಾನ ಮಾಡು ಅಂತ ಹೇಳ್ತಾ ಇದ್ದೀನಿ. ಕಥಮಾ ಸಾ ದೇವತಾ ಪ್ರತಿಹಾರದ ದೇವತೆ ಯಾರು ಪ್ರತಿಹಾರ ದೇವತೆ ಯಾರು ಅಂತ ತಿಳ್ಕೊಂಡು ಉದ್ದೀತಂ ಅಲ್ಲಿಗೆ ಬಂದಿದೆ. ಕೊನೆಯದು ತಂ ಅನ್ನ ಅನ್ನದಲ್ಲಿ ಸನ್ನಿಹಿತನಾಗಿರ್ತಕ್ಕಂತಹ ಭಗವಂತನೇ ಪ್ರತಿಹಾರದ ದೇವತೆ. ಪ್ರಾಣದಲ್ಲಿ ಸನ್ನಿಹಿತನಾದ ಪ್ರಸ್ತಾವದ ದೇವತೆ, ಸೂರ್ಯದಲ್ಲಿ ಸನ್ನಿಹಿತನಾಗಿರತಕ್ಕ ಉದ್ಗೀತದ ದೇವತೆ, ಅನ್ನದಲ್ಲಿ ಸನ್ನಿಹಿತನಾದ ಭಗವಂತ ಪ್ರತಿಹಾರದ ದೇವತೆ. ಯಾಕೆ ಸೂರ್ಯನಲ್ಲಿ ಪ್ರಾಣದಲ್ಲಿ ಇದ್ದಕ್ಕಿದ್ದಾಗಿ ಅನ್ನದ ದೇವತೆಯಾದ ಇಲ್ಲಿ ಪ್ರತಿಹಾರದಲ್ಲಿ ಅಂತಂದ್ರೆ ಶಬ್ದ ಸಂವೇದಿತ ಸರ್ವಾಣಿ ಹವಾ ಇಮಾನಿ ಭೂತಾನಿ ಅನ್ನಮೇವ ಪ್ರತಿಹರ ಮಾಣಾನಿ ಜೀವಂತಿ. ಮನುಷ್ಯ ಬದುಕುವುದು ಯಾವುದರಿಂದ ಅನ್ನದಿಂದ. ಅನ್ನವನ್ನು ಪ್ರತಿಹರಣ ಅಂದ್ರೆ ತಿನ್ನುವುದು. ಪ್ರತಿಹಾರ ಅಂದ್ರೆ ಭೋಜನ ಅಂತ ನಾವು ಹೇಳ್ತೇವಲ್ಲ ಅದಕ್ಕೆ ಪ್ರತಿಹಾರ ಅಂತ. ಭೋಜನ ಆಯ್ತಾ ಅಂತ ಕೇಳುವುದು ಪ್ರತಿಹಾರ ಆಯ್ತು ಅಂತ ಕೇಳುವುದು ತಿಳಿಯೋದಿಲ್ಲ ಯಾರು. ಮತ್ತೆ ಏನ್ ಪ್ರತಿಹಾರ ಆಯ್ತು ಅಂದ್ರೆ ಮೇಲೆ ಕರೆಯಲು ಅಂತಾರಷ್ಟೆ ಅಂತ. ಭೋಜನ ಆಯ್ತು ಅಂತ ಊಟ ಆಯ್ತು ಅಂತ ಅರ್ಥ. ಪ್ರತಿಹಾರ ಅಂದ್ರೆ ಊಟ ಅಂದ್ರೆ ಸಂಸ್ಥೆ. ಪ್ರತಿಹರಣ ಅಂದ್ರೆ ಆಹಾರವನ್ನ ಒಳಕ್ಕೆ ತೆಗೆದುಕೊಳ್ಳುವುದು ಅಂತ. ಪ್ರತಿಹಾರ ಅಂದ್ರೆ ಊಟ. ಆದ್ರಿಂದ ಅನ್ನಮೇವ ಪ್ರತಿಹರಮಾಣಾನಿ ಜೀವಂತಿ. ಎಲ್ಲ ಜೀವಗಳು ಕೂಡ ವಿಶೇಷವಾಗಿ ಇಲ್ಲಿ ಜೀವ ಅಂತಂದ್ರೆ ಪ್ರಾಣಿ ಪಕ್ಷಿಗಳನ್ನ ಹೇಳುವುದಲ್ಲ. ಸಾಮಗಾನ ಭಗವಂತನನ್ನು ಅರಿದು ಉಪಾಸನೆಗೆ ಯೋಗ್ಯವಾದ ಜೀವಗಳು ಅಂತ ಭೂತಾನಿ ಅಂತಂದ್ರೆ. ಭೂತಾನಿ ಅಂತಂದ್ರೆ ಸಾಮಾನ್ಯವಾಗಿ ಅರ್ಥ ಸಮಸ್ತ ಜೀವಗಳು ಅಂತ. ಅದರಲ್ಲಿ ವಿಶೇಷವಾಗಿ ಭೂತಾನಿ ಅಂತಂದ್ರೆ ಭೂತಿ ಅಸ್ಯ ಅಸ್ತಿ ಇತಿ ಭೂತ ಅಂತ. ಭೂತಿ ಉಳ್ಳವನು ಭೂತ. ಅದರಿಂದ ನಿಜವಾಗಿ ಪ್ರಾಣಿಗಳಲ್ಲಿ ಭೂತಿ ಅಂತಂದ್ರೆ ಅಭಿವೃದ್ಧಿ, ಅಪ್ಲಿಫ್ಟ್ಮೆಂಟ್, ಇಂಪ್ರೂವ್ಮೆಂಟ್. ಪಕ್ಷಿಗಳಲ್ಲಿ ಅವರ ಬದುಕಿನಲ್ಲಿ ಸಾಧನೆಯ ಮೂಲಕ ಇಂಪ್ರೂವ್ಮೆಂಟ್ ಸಾಧ್ಯ ಇಲ್ಲ. ಪ್ರಾಣಿಗಳಲ್ಲಿ ಸಾಧ್ಯ ಇಲ್ಲ, ಮರಗಳಲ್ಲಿ ಸಾಧ್ಯ ಇಲ್ಲ. ಅದರಿಂದ ಯಾರು ಸಾಧನೆಯಿಂದ ಭೂತಿ ಅಂದ್ರೆ ಉನ್ನತಿಯನ್ನು ಪಡೆಯಬಲ್ಲವನೋ ಅವನು ಭೂತ ಅಂದ್ರೆ ಮನುಷ್ಯ ಜೀವ ಅಂತ ವಿಶೇಷ ಅರ್ಥ. ಮತ್ತು ಮನುಷ್ಯ ಜೀವದಲ್ಲಿಯೂ ಕೂಡ ಮತ್ತೊಮ್ಮೆ ಭಾಗ ಉಂಟು. ಕೆಲವು ಜೀವಗಳಿಂದಲೇ ಇರು ಮೇಲಕ್ಕೆ ಹೋಗುದ್ರೆ ಕೆಳಕು ಹೋಗುದಿಲ್ಲ, ಕೆಲವು ಕೆಳಕ್ಕೆ ಹೋಗು. ಆದ್ರೆ ಎತ್ತರಕ್ಕೆ ಹೋಗುವುದಲ್ಲ ಅಂದ್ರೆ ಮುಕ್ತಿಯೋಗ್ಯ ಜೀವರು ಅಂತ. ಈ ಶಬ್ದಕ್ಕೆ ಒಂದೊಂದು ನೆಲೆಯಲ್ಲಿ ಮೊದಲು ಭೂತ ಆದ್ರೆ ಜಡಕ್ಕಿಂತ ಎತ್ತರದಲ್ಲಿ ಇರತಕ್ಕ ಸಮಸ್ತ ಜೀವಗಳು. ಜೀವಗಳಲ್ಲಿ ಎತ್ತರಕ್ಕೆ ಹೋಗುವ ಯೋಗ್ಯತೆ ಇರತಕ್ಕಂತಹ ಮನುಷ್ಯ ಜೀವ, ಆಮೇಲೆ ಅದರಲ್ಲಿಯೂ ಮುಕ್ತಿಯೋಗ್ಯ ಜೀವ. ಹೀಗೆ ಭೂತ ಶಬ್ದ ಆಗತಕ್ಕಂಥದ್ದು ಮೇಲಕ್ಕೆ ಅದನ್ನು ಸರ್ವಾಣಿ ಹವಾ ಇಮಾನಿ ಭೂತಾನಿ ಎನ್ನುವಾಗ ಭಗವಂತನನ್ನು ಉಪಾಸನೆ ಮಾಡತಕ್ಕಂತಹ ಸಮಸ್ತ ಮನುಷ್ಯರು, ಮನುಷ್ಯರು ಅಷ್ಟೇ ಅಲ್ಲ ಮನುಷ್ಯನ ಮನನಶೀಲರು ದೇವತೆಗಳು ಬಂದು ಇವರು ಏನ್ ಮಾಡ್ತಾರೆ ಪ್ರತಿಹಾರ ಅನ್ನಮೇವ ಪ್ರತಿಹರ ಮಾಡಿ ಜೀವಂತಿ. ಅನ್ನವನ್ನು ಆಹಾರವಾಗಿ ಸ್ವೀಕರಿಸಿ